ಮೈಲುಗಲ್ಲು, ಮುಖ್ಯಮಂತ್ರಿ ರೈತಶಕ್ತಿ ವಿನೂತನ ಯೋಜನೆ ಈ ಮಾಸಾಂತ್ಯಕ್ಕೆ ಚಾಲನೆ, ಸಚಿವ ಬಿಸಿ ಪಾಟೀಲ್. ನೂತನ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಯಿಂದ ದೇಶ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಗೆ, ಬಿಸಿ ನಾಗೇಶ್. ಶೋಷಿತರ ಕಲ್ಯಾಣಕ್ಕಾಗಿ ಕೇಂದ್ರದಿಂದ ಹಲವು ಯೋಜನೆ ಜಾರಿ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಕಿಸಾನ್ ವಾಣಿ. ಆಕಾಶವಾಣಿ ಮಂಗಳೂರು. ಕೈತೋಟ ಕ್ರಾಂತಿ, ವಿಷಮುಕ್ತ ಅನ್ನದ ಬಟ್ಟಲು, ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು. ಕೈತೋಟ ಕ್ರಾಂತಿ, ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಮೂರನೆಯ ಕಂತಿನಲ್ಲಿ ಇಂದು ಬೀಜ ಬಿತ್ತನೆಯ ಉಪಾಯಗಳು, ಈ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಸಪ್ನ ಅವಿನಾಶ್. ಆಯ್ಕೆ ಮಾಡಿದ ಬೀಜವನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಅಗತ್ಯ. ಇದರಿಂದ ಸುಪ್ತಾವಸ್ಥೆಯಲ್ಲಿರುವ ಅನೇಕ ಸೂಕ್ಷ್ಮಾಣುಗಳನ್ನು ನಾಶ ಮಾಡಬಹುದು ಹಾಗೂ ಗಿಡಗಳು ಆರೋಗ್ಯವಾಗಿ ಸದೃಢವಾಗಿ ಬೆಳೆಯಲು ಅನುಕೂಲ. ಬೀಜೋಪಚಾರಕ್ಕೆ ಅಗತ್ಯವಿರುವ ವಸ್ತುಗಳೆಂದರೆ ದೇಸಿ ದನದ ಗೋಮೂತ್ರ, ಇದು ಆದಷ್ಟು ಹಳೆಯದಾದರೆ ಒಳ್ಳೆಯದು. ದೇಸಿ ದನದ ಸೆಗಣಿ, ಇದು ತಾಜಾದಾಗಿರಬೇಕು. ಮಣ್ಣು, ನಾವು ಯಾವ ಜಾಗದಲ್ಲಿ ನಾಟಿ ಮಾಡಬೇಕೋ ಆ ಜಾಗದ ಮಣ್ಣು ಅಥವಾ ಯಾವುದೇ ಮರದ ಕೆಳಗಿರುವ ಮಣ್ಣು. ಇನ್ನು ಸುಣ್ಣ, ನೀರು 1 ಲೀಟರ್. ಬೀಜೋಪಚಾರ ಕಾಟನ್ ಬಟ್ಟೆಯ ಮೇಲೆ ಹರಡಿ 3-4 ದಿನಗಳ ಕಾಲ ಒಣಗಿಸಬೇಕಾಗ್ತದೆ. ಹೈಬ್ರಿಡ್ ಬೀಜಗಳಾದರೆ ಅವು ವಿಷಲೇಪಿತ ಆಗಿರೋದರಿಂದ ಅಂತಹ ಬೀಜಗಳನ್ನು ದೇಸಿ ದನದ ಹಾಲು ಅಥವಾ ಹುಣಸೆ ರಸದಲ್ಲಿ ಅದ್ದಿ ತೆಗೆಯಬೇಕಾಗ್ತದೆ. ಗೋಮೂತ್ರದ ಬದಲಿಗೆ ಅರಿಶಿನ ಕೊಂಬನ್ನು ತೇಯ್ದು ಆ ಮಿಶ್ರಣದಲ್ಲಿ ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಮಾಡಿದ ಬೀಜಗಳನ್ನು ನಾವು ಮೊದಲಿಗೆ ಪ್ರೋಟ್ರೇಗಳಲ್ಲಿ ಹಾಕಿ ಬೆಳೆಸಬೇಕಾಗುತ್ತದೆ. ಪ್ರೋಟ್ರೇಗಳಿಗೆ ಬೇಕಾದ ಮಿಶ್ರಣ ಕೋಕೋಪೀಟ್ 250 ಗ್ರಾಂ, ಒಣ ಸೆಗಣಿ ಪುಡಿ 250 ಗ್ರಾಂ, ಪರ್ಲೈಟ್ 100 ಗ್ರಾಂ, ವರ್ಮಿಕುಲೇಟ್ 100 ಗ್ರಾಂ, ಗೋಮೂತ್ರ. 1 ಕೆಜಿ ಬ್ಲಾಕ್ ಕೋಕೋಪೀಟಿಗೆ ಸಾಧಾರಣವಾಗಿ 2-3 ಲೀಟರ್ ಗೋಮೂತ್ರ ಬೇಕಾಗ್ತದೆ. ಮೊದಲಿಗೆ ಕೋಕೋಪೀಟನ್ನು ಗೋಮೂತ್ರದಲ್ಲಿ ಮಿಶ್ರ ಮಾಡಿ 3-4 ದಿನಗಳ ಕಾಲ ಇಡಬೇಕಾಗುತ್ತೆ. ನಂತರ ಉಳಿದ ಎಲ್ಲ ಸಾಮಗ್ರಿಗಳನ್ನು ಮಿಶ್ರ ಮಾಡಿ ಆ ಮಿಶ್ರಣವನ್ನು ಪ್ರೋಟ್ರೇಗೆ ಹರಡಬೇಕು. ನಂತರ ಬೆರಳಿನಲ್ಲಿ ಪ್ರತಿ ಗುಂಡಿಯನ್ನು ಅದುಮಿ ಒಂದೊಂದು ಗುಂಡಿ ಒಳಗೆ ಬೀಜೋಪಚಾರ ಮಾಡಿದ ಬೀಜಗಳನ್ನು ಒಂದೊಂದಾಗಿ ಹಾಕಬೇಕು. ನಂತರ ಪುನಃ 1 ಲೇಯರ್ ಆ ಮಿಶ್ರಣವನ್ನು ಪ್ರೋಟ್ರೇ ಮೇಲೆ ಹರಡಬೇಕು. ಅದರ ಮೇಲೆ ನೀರನ್ನು ಸಿಂಪಡಿಸಬೇಕು. ಸದಾ ತೇವಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಮೂರರಿಂದ ನಾಲ್ಕು ದಿನದಲ್ಲಿ ಬೀಜಗಳು ಮೊಳಕೆ ಬರುತ್ತದೆ. ಎರಡರಿಂದ ಮೂರು ವಾರದಲ್ಲಿ ಗಿಡಗಳು ನಾಟಿ ಮಾಡಲು ತಯಾರಾಗುತ್ತದೆ. ಪ್ರೋಟ್ರೇನಲ್ಲಿ ಹಾಕುವುದರಿಂದ ಆಗುವ ಪ್ರಯೋಜನ ಏನು ಅಂದರೆ, ಇದಕ್ಕೆ ನೀರಿನ ಬಳಕೆ ತುಂಬಾ ಕಡಿಮೆ. ಗಿಡಗಳು ಮೊದಲನೇ ಹಂತದ ಬೆಳವಣಿಗೆಯಲ್ಲಿ ಅದಕ್ಕೆ ಬರುವ ರೋಗಬಾಧೆ ತುಂಬಾ ಹೆಚ್ಚು. ಪ್ರೋಟ್ರೇಗಳಲ್ಲಿ ಹಾಕಿದಾಗ ನಾವು ನಿರಂತರವಾಗಿ ಅದರ ಬೆಳವಣಿಗೆ ಕೀಟಗಳ ಬಗ್ಗೆ ಗಮನಹರಿಸಲು ಸಾಧ್ಯವಾಗುತ್ತದೆ. ಉತ್ತಮವಾಗಿ ಬೆಳೆದ ಗಿಡಗಳನ್ನು ನಾವು ಆಯ್ಕೆ ಮಾಡಿ ಮುಂದಿನ ಹಂತದಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಯಾವುದೇ 100 ಬೀಜಗಳನ್ನು ನಾವು ಪ್ರೋಟ್ರೇಗಳಲ್ಲಿ ಹಾಕಿದಾಗ 90 ಹೆಚ್ಚು ಗಿಡಗಳು ಆರೋಗ್ಯಯುತವಾಗಿದ್ದರೆ ಅಂತಹ ಬೀಜ ಉತ್ತಮ ಗುಣಮಟ್ಟದ್ದು ಎಂದು ಹೇಳಬಹುದು. 50-60 ಗಿಡಗಳು ಬಂದರೆ ಅದು ಸಾಧಾರಣ, ಅಷ್ಟು ಒಳ್ಳೆಯ ಬೀಜಗಳು ಅಲ್ಲ ಅಂತ ಅಭಿಪ್ರಾಯ. ಪ್ರೋಟ್ರೇಲಿ ಬೆಳೆದ ಗಿಡವನ್ನು ತೆಗೆಯುವಾಗ ಅದರ ಬೇರುಗಳಿಗೆ ಯಾವುದೇ ಹಾನಿ ಆಗುವುದಿಲ್ಲ. ಹೀಗೆ ಬೆಳೆದ ಗಿಡಗಳನ್ನು ಮುಂದಿನ ಹಂತದಲ್ಲಿ ನಾವು ಬೇಕಾದ ಜಾಗದಲ್ಲಿ ನಾಟಿ ಮಾಡಿ ಬೆಳೆಸಬಹುದು. ಎಲ್ಲ ವಾತಾವರಣಕ್ಕೆ ಎಲ್ಲ ಗಿಡಗಳು ಹೇಗೆ ಹೊಂದಿಕೊಳ್ಳುವುದಿಲ್ಲವೋ ಹಾಗೆ ಎಲ್ಲ ಋತುಮಾನಕ್ಕೆ ಎಲ್ಲ ಗಿಡಗಳು ಹೊಂದಿಕೊಳ್ಳುವುದಿಲ್ಲ. ನಾವು ಗಿಡಗಳನ್ನು ಆಯ್ಕೆ ಮಾಡುವಾಗ ಆ ಋತುಮಾನಕ್ಕೆ ತಕ್ಕ ಗಿಡಗಳ ಎಂದು ಪರೀಕ್ಷಿಸಿ ಹಾಕುವುದು ಉತ್ತಮ. ನಾವು ಈ ಚಳಿಗಾಲದಲ್ಲಿ ಬೆಳೆದ ಬೀಜಗಳನ್ನು ಮುಂದಿನ ಚಳಿಗಾಲಕ್ಕೆ ಹಾಗೂ ಈ ಮಳೆಗಾಲದಲ್ಲಿ ಬೆಳೆದ ಬೀಜಗಳನ್ನು ಮುಂದಿನ ಮಳೆಗಾಲಕ್ಕೆ ಸಂಗ್ರಹಿಸಿಟ್ಟು ಬೆಳೆಸುವುದು ಉತ್ತಮ. ಏಕೆಂದರೆ ಆ ಬೀಜಗಳು ಆ ಋತುಮಾನಕ್ಕೆ ಬರುವಂತಹ ರೋಗಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಇನ್ನು ಹೊಸದಾಗಿ ತೋಟ ಮಾಡುವವರು ಮೊದಲಿಗೆ ಸೊಪ್ಪುಗಳನ್ನು ಬೆಳೆಯುವುದು ಸೂಕ್ತ. ಬಸಳೆ, ಹರಿವೆ ಇಂತಹ ಸೊಪ್ಪುಗಳು ಹೆಚ್ಚಿನ ಆರೈಕೆಯನ್ನು ನಿರೀಕ್ಷಿಸುವುದಿಲ್ಲ. ಇದರ ನಂತರದಲ್ಲಿ ಗೆಡ್ಡೆಗಳನ್ನು ಬೆಳೆಯಬಹುದು. ಅರಿಶಿಣ, ಸುವರ್ಣಗಡ್ಡೆ ಇಂತಹ ಗಡ್ಡೆಗಳು ರೋಗ ಬರುವ ಸಂಭವ ಅತಿ ಕಡಿಮೆ. ನಂತರದಲ್ಲಿ ತರಕಾರಿಗಳನ್ನು ಬೆಳೆಯುವುದು ಸೂಕ್ತ. ಹರಿವೆ ಬೀಜಕ್ಕೆ ಇರುವೆಯ ಕಾಟ ಜಾಸ್ತಿ. ಹರಿವೆ ಬೀಜವನ್ನು ಬಿತ್ತನೆ ಮಾಡುವಾಗ 1 ಹರಿವೆ ಬೀಜದ ಜೊತೆ 1 ರವೆಯನ್ನು ಸೇರಿಸಿ ಬಿತ್ತನೆ ಮಾಡಿದರೆ ಇರುವೆಗಳು ರವೆಯನ್ನು ಕೊಂಡು ಹೋಗುತ್ತವೆ. ಆಗ 1-2 ದಿನದಲ್ಲಿ ಹರಿವೆ ಬೀಜ ಮೊಳಕೆ ಬರುತ್ತದೆ. ಇನ್ನು ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಬೀಜ ಬಿತ್ತನೆ ಮಾಡುವುದು ಒಳ್ಳೆಯದು. ಇದರಿಂದ ಅದಕ್ಕೆ ಬರುವ ಅನೇಕ ರೋಗಗಳನ್ನು ತಡೆಯಬಹುದು. ಜನವರಿ ಫೆಬ್ರವರಿ ಸಮಯದಲ್ಲಿ ಸೌತೆ, ಹೀರೆ, ಅಲಸಂದೆ, ಕುಂಬಳ, ಚೀನಿ ಇಂತಹ ಬೀಜಗಳನ್ನು ನಾಟಿ ಮಾಡಬಹುದು. ಮೇ ಜೂನ್ ತಿಂಗಳಲ್ಲಿ ಹಾಗಲ, ಹೀರೆ, ಶುಂಠಿ, ಅರಿಶಿನ, ಸುವರ್ಣಗಡ್ಡೆ, ಕೆಸುವಿನ ಗೆಡ್ಡೆ ಅಥವಾ ಇನ್ನು ಯಾವುದೇ ರೀತಿಯ ಗೆಡ್ಡೆಗಳನ್ನು ನಾಟಿ ಮಾಡಬಹುದು. ನಾಟಿ ಮಾಡುವಾಗ ಏರು ಮುಡಿ ಮಾಡಿ ನೆಡುವುದು ಉತ್ತಮ. ಆಗಸ್ಟ್ ಸೆಪ್ಟೆಂಬರ್ ಸಮಯದಲ್ಲಿ ಸೌತೆ, ಹೀರೆ, ತೊಂಡೆ, ಮುಳ್ಳು ಸೌತೆ, ಟೊಮೆಟೊ ಇಂತಹ ಗಿಡಗಳನ್ನು ಬೆಳೆಸಬಹುದು. ನವೆಂಬರ್ ತಿಂಗಳಲ್ಲಿ ಹೂಕೋಸು, ಎಲೆಕೋಸು ಇಂತಹ ಗಿಡಗಳನ್ನು ಬೆಳೆಸಬಹುದು. ಹೂ ಬಿಟ್ಟು ಕಾಯಿಯಾಗುವ ತೊಂಡೆ, ಅಲಸಂದೆ, ಬೆಂಡೆ ಇಂತಹವುಗಳನ್ನು ಹುಣ್ಣಿಮೆಯ ಆಸುಪಾಸಿನಲ್ಲಿ ಬಿತ್ತನೆ ಮಾಡುವುದು ಉತ್ತಮ. ಆಷಾಢ ಸಮಯದಲ್ಲಿ ತರಕಾರಿ ಬೀಜ ಬಿತ್ತನೆ ತುಂಬ ಕಡಿಮೆ. ಆ ಸಮಯದಲ್ಲಿ ಗಿಡದಿಂದ ಮೊಳಕೆ ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. December 15-15 ಆ ಚಳಿಗಾಲ ಸಮಯದಲ್ಲಿ ಗಿಡಗಳಿಗೆ ಬರುವ ರೋಗ ಅತಿ ಹೆಚ್ಚು. ಹಾಗಾಗಿ ಆ ಸಮಯದಲ್ಲಿಯೂ ಬಿತ್ತನೆ ಕಡಿಮೆ. ಹೀಗೆ ಪ್ರತಿಯೊಂದು ವಿಷಯವನ್ನು ಗಮನದಲ್ಲಿಟ್ಟು ನಾವು ಬೀಜ ಬಿತ್ತನೆ ಮಾಡಿದಾಗ ನಮ್ಮ ಮನೆ ಅಂಗಳದಲ್ಲಿ ಸುಲಭವಾಗಿ ನಮಗೆ ಅಗತ್ಯವಿರುವಂತಹ ತರಕಾರಿಗಳನ್ನು ಬೆಳೆದು ಬಳಸಬಹುದು. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟಲು ಸರಣಿ ಕಾರ್ಯಕ್ರಮದ 3ನೆಯ ಕಂತಿನಲ್ಲಿ ಬೀಜ ಬಿತ್ತನೆಯ ಉಪಾಯಗಳು ಈ ಕುರಿತು ಮಾತನಾಡಿದವರು ಶ್ರೀಮತಿ ಸಪ್ನಾ ಅವಿನಾಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ, ಮಂಗಳೂರು.

ನಾನು ಒಬ್ಬ ಕೃಷಿ ವಿಜ್ಞಾನಿ ಆಗಕ್ಕಿಂತ ಮುಂಚೆ ನಾವೊಬ್ಬ ಕೃಷಿಕನೇ, ಅದು ಅಡಿಕೆ ಕೃಷಿಕರೇ. ನಾವು ಮಲೆನಾಡು ಭಾಗದವರು. ಮಲೆನಾಡು ಭಾಗದಲ್ಲಿ ನಾನು ಭಾಳ ಹಿಂದಿನಿಂದಲೂ, ಒಂದು 40 ವರ್ಷ ಹಿಂದಿನ ನಾನು ನೋಡ್ತಾ ಇದ್ದೆ. ನಮ್ಮ ಅಜ್ಜ ಅಡಿಕೆ ಕೃಷಿ ಮಾಡ್ತಾ ಇದ್ರು. ಅವ್ರು ಮಾಡಿರ್ತಿರುವಂಥ ಜಾಗವನ್ನು ನಾವು ನೋಡಿದಾಗ ಎರಡು ಕಣಿಗಳ ಮಧ್ಯೆ, ಅಥವಾ ನಾವು ಎರಡು ಗುಡ್ಡ ಏನಂತೀವಿ, ಗುಡ್ಡಗಳ ಮಧ್ಯದಲ್ಲಿ ಇರುವಂಥ ಜಾಗವನ್ನು ಅಡಿಕೆ ತೋಟವಾಗಿ ಅವರು ಪರಿವರ್ತಿಸಿದ್ರು. ಈ ರೀತಿ ಬಂದಂಥ ತೋಟದಲ್ಲಿ ಇವತ್ತಕ್ಕೂ ಕೂಡ ನಾವು ನೋಡ್ಬೋದು, ಯಾವುದೇ ರೀತಿಯಾದಂಥ ತೊಂದರೆ ಆಗಿರ್ಬೋದು, ಅಥವಾ ನೀರಿನ ನಿರ್ವಹಣೆ ಆಗಿರ್ಬೋದು, ಅಥವಾ ಕಾಯಿಲೆಗಳ ಆಗಿರ್ಬೋದು, ಯಾವುದೇ ಆದರೂ ಅದು ಹೆಚ್ಚಿನ ಒಂದು ಪ್ರಮಾಣದಲ್ಲಿಲ್ಲ. ನಾವು ಮಾಡುವಂಥ ವೆಚ್ಚ ಕೂಡ ಭಾಳ ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾವು ನಮ್ಮ ಒಂದು ಆಸೆಗೆ ಅಥವಾ ಈ ಅಡಿಕೆ ಮಾರುಕಟ್ಟೆ ಆದಂಥ ರೇಟಿನ ಒಂದು ಮೇಲೆ ನಾವು ಭಾಳಷ್ಟು ಜಾಗಗಳಲ್ಲಿ ಈಗ ನಾವು ಅಡಿಕೆ ಕೃಷಿಯನ್ನು ಮಾಡುವುದನ್ನು ನೋಡ್ಬೋದು. ಇತ್ತೀಚೆಗೆ ನಮ್ಮಲ್ಲಿ ಇರುವಂಥ ಗದ್ದೆಗಳು, ಯಾಕಂದರೆ ಯಾವಾಗ ನಮಗೆ ನಾನು ಹೇಳಿದಂಥ ಸೂಕ್ತವಾದಂಥ ಜಾಗ ನಮಗೆ ಸಿಗಲಿಲ್ವೋ, ನಾವು ನೆಕ್ಸ್ಟ್ ಹೋದಂಥದ್ದು ಅಥವಾ ನಾವು ನೆಕ್ಸ್ಟ್ ಆಕ್ರಮಿಸಿಕೊಂಡ ಜಾಗವೇ ಗದ್ದೆ. ಈಗ ಏನಾಗ್ತದೆ, ನೀವು ಹೇಳ್ತಾ ಇದ್ರಿ ಎಲ್ಲ ಥರದ ಜಾಗಗಳಲ್ಲೂ ಮಾಡ್ಬೋದು ಅಂತ, ಖಂಡಿತ ಮಾಡಬಹುದು. ಆದರೆ ವೆಚ್ಚವನ್ನು ನಾವು ಕೂಡ ಗಣನೆಗೆ ತಗೊಳ್ಬೇಕು. ಈಗ ನಾವು ಉದಾಹರಣೆಗೆ ನೀವು ಗದ್ದೆಯಲ್ಲೇ ಅಡಿಕೆ ತೋಟ ಮಾಡುವುದಾದರೆ ಮಳೆಗಾಲದಲ್ಲಿ ಅಲ್ಲಿ ನೀರು ನಿಲ್ಲುವಂಥ ಒಂದು ಸಾವಕಾಶ ಆಗ್ತದೆ. ಅಂಥ ಸಮಯದಲ್ಲಿ ಅಡಿಕೆ ಗಿಡಗಳನ್ನೇ ತೊಂದರೆ ಆಗುವಂಥದ್ದು. ಮತ್ತು ಅತಿಯಾದಂಥ ಇಂಥ ಒಂದು ಮರಳು ಮಿಶ್ರಿತ ಮಣ್ಣಲ್ಲಿ, ಅದು ಗದ್ದೆ ಮಣ್ಣು ಅಂತಂದರೆ ಮರಳು ಮಿಶ್ರಿತವಾದಂಥ ಮಣ್ಣಲ್ಲಿ ನಾವು ಅಡಿಕೆ ತೋಟವನ್ನು ಮಾಡಿದಾಗ ಬೇರೆ ಬೇರೆ ಸಮಸ್ಯೆಗಳು, ಅದರಲ್ಲೂ ಬೇರುಳ ಸವನ್ನು ಬಾಧೆಯಿಂದ ಅಡಿಕೆ ತೋಟವನ್ನು ಕಳ್ಕೊಂಡಂಥವ್ರ ಸಂಖ್ಯೆ ತುಂಬ ಹೆಚ್ಚು. ಸೊ ಇಷ್ಟೆಲ್ಲ ಸಮಸ್ಯೆಗಳಿರುವಂಥದ್ದನ್ನು ನಾವು ಮಾಡಿದೆ ಆದರೆ ಅದಕ್ಕೆ ವೆಚ್ಚ ಅಧಿಕವಾಗಿ ಕೊಡ್ತೇವೆ, ನಮಗೇನು ಆದಾಯ ಬರುತ್ತೆ, ಆದಾಯಕ್ಕಿಂತ ಏನೋ ಇವತ್ತು ಹೆಚ್ಚಿನ ಒಂದು ಅಡಿಕೆಗೆ ರೇಟ್ ಇದೆ, ಅದರ ಮೇಲೆ ನಾವು ಎಲ್ಲ ಥರದ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇವೆ, ಎಲ್ಲರೂ ಈ ಒಂದು ಬೆಲೆಯಲ್ಲಿ ಕಡಿಮೆಯನ್ನು ನಾವು ನೋಡಿದಾಗ ನಮಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇದು ಲಾಭದಾಯಕ ಆಗುವುದು ಕಷ್ಟ ಆಗ್ತದೆ ಅನ್ನೋದು ನನ್ನ ಒಂದು ಆಸೆ. ನೀವು ಹೇಳಿದ್ರಿ ಈಗ ಗದ್ದೆಗಳನ್ನೆಲ್ಲ ನಾವು ಪರಿವರ್ತಿಸಿ ಅಡಿಕೆ ತೋಟಗಳನ್ನು ಮಾಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಈ ಅಡಿಕೆ ತೋಟಗಳ ವಿಸ್ತೀರ್ಣ ಹೀಗೆಯೇ ಬೆಳೀತಾ ಹೋದರೆ ಲಾಭದಾಯಕ ಆಗುವುದು ಕಷ್ಟ ಅಂತ. ಅಂಥ ಪರಿಸ್ಥಿತಿ ಹಲವಾರು ಬೆಳೆಗಳಿಗೆ ಕೂಡ ಹಿಂದೆ ಬಂದದ್ದನ್ನು ಕೂಡ ನಮ್ಮ ರೈತರು ಕೂಡ ಕಂಡಿದ್ದಾರೆ. ಬೇರೆ ಬೇರೆ ಬೆಳೆಗಳನ್ನು ಸಮೃದ್ಧವಾಗಿ ಬೆಳೆಸಿ ಅದಕ್ಕೆ ರೇಟ್ ಇಲ್ಲ ಅಂತ ಹೇಳುವಂಥದ್ದು. ಈಗ ಅಡಿಕೆಯ ಬಗ್ಗೆ ಹೇಳುವುದಿದ್ರೆ ಸಾಂಪ್ರದಾಯಿಕವಾಗಿ ಬಂದಂತಹ ತಳಿಗಳನ್ನು ಬೆಳೆಸುವುದು ಒಳ್ಳೆಯದ ಅಥವಾ ವೈಜ್ಞಾನಿಕವಾದಂತಹ ತಳಿಗಳನ್ನು ಬೆಳೆಸುವುದು ಒಳ್ಳೆಯದ? ಯಾಕಂತ ಹೇಳಿದ್ರೆ ಅದು ಹೆಚ್ಚು ಇಳುವರಿ ಕೊಡುವಂಥದ್ದು, ಆದರೆ ನಮ್ಮ ಮಣ್ಣಿಗೆ ಅದು ಸೂಕ್ತ ಅಂತ ಹೇಳಿ ಕಾಣ್ತದೋ ಹೇಗೆ ಅದರದ್ದು ಸರ್? ನೀವು ಹೇಳ್ತಾ ಇರುವಂಥದ್ದು ತಳಿಗಳ ಬಗ್ಗೆ. ಅಡಿಕೆಯಲ್ಲಿ ನೋಡಿ, ಬಹಳಷ್ಟು ವರ್ಷದಿಂದ ಬಹಳ ಪ್ರಚಲಿತ ಇರುವಂಥದ್ದು ಅದು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗಕ್ಕೆ ಸೂಕ್ತವಾಗಿರುವಂಥ ತಳಿಗಳಲ್ಲಿ ಮಂಗಳ ತಳಿ ಬಹಳ ನಾವನ್ನು ಕಂಡುಕೊಂಡಿದ್ದೇವೆ. ಹಾಗೆ ಬೇರೆ ಬೇರೆ ತಳಿಗಳು ಇದೆ, ಮೋಹಿತ್ ನಗರ್ ಇದೆ, ಹಾಗೆ ಸ್ವರ್ಣ ಮಂಗಳ ಇದೆ, ಇತ್ತೀಚೆಗೆ ಮಧುರ ಮಂಗಳ ಮತ್ತು ಶತಮಂಗಳ ಅಂತ ಒಂದು ತಳಿಯನ್ನು ನಮ್ಮ ವಿಟ್ಲದಲ್ಲಿರುವಂಥ ಪ್ರಾಂತೀಯ ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಬಿಡುಗಡೆ ಹಾಕಿದೆ. ಸೊ ಏನೇ ತಳಿಗಳು ಈ ಭಾಗಕ್ಕೆ ಬಿಡುಗಡೆ ಆಗೋಕ್ಕಿಂತ ಮುಂಚೆ ಅದು ತನ್ನ ಪರೀಕ್ಷೆಯನ್ನು ಮಾಡಿರ್ತಾರೆ, ಎಲ್ಲೂ ಬೇರೆ ಬೇರೆ ಹಂತಗಳಲ್ಲಿ ಅವು ಪರೀಕ್ಷೆ ಆಗಿ ಈ ಹಂತದಲ್ಲಿ ಅವು ಬಿಡುಗಡೆ ಹಂತದಲ್ಲಿ ಅವು ಇಲ್ಲಿಗೆ ಸೂಕ್ತ ಅನ್ನೋದು ಒಂದು ಮನಗಟ್ಟು ಮಾಡಿಯೇ ಈ ಭಾಗಗಳಿಗೆ ಆ ಅಡಿಕೆ ತಳಿಗಳನ್ನು ಬಿಡುಗಡೆ ಮಾಡುವುದು ಒಂದು. ಹಾಗಾಗಿ ನಾವು ತಳಿಗಳನ್ನ ಆರಿಸಿಕೊಳ್ಳುವಾಗ, ನಾನು ಹೇಳಿದೆ ಬೇರೆ ಬೇರೆ ತಳಿಗಳಿದೆ ಅಂತ ಹೇಳಿದೆ, ಆ ತಳಿಗಳನ್ನು ನಾವು ಆರಿಸಿಕೊಳ್ಳುವಾಗ ಮುಖ್ಯವಾಗಿ ನಾವು ನಮ್ಮ ಒಂದು ಅಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಇಷ್ಟಪಡುವಂಥದ್ದು ಅಥವಾ ನಾವು ರೈತರು ಹೆಚ್ಚು ಇಷ್ಟಪಡುವಂತಂದರೆ ಬೇಗ ಇಳುವರಿ ಕೊಡುವಂಥ ತಳಿಗಳು, ಅಂದರೆ ಈಗ ನಾನು ಹೇಳಿದಂತೆ ಮೋಹಿತ್ ನಗರ್ ಅದಾದರೆ 5-6 ವರ್ಷ ಬೇಕಾಗ್ತದೆ. ಅದೇ ಮಂಗಳ ತಳಿಗಳಲ್ಲಿ ನಾವು 3-4 ವರ್ಷದಿಂದನೂ ಇಳುವರಿ, ಆದರೆ ನಾವು ಮಾಡುವಂಥದ್ದು ಅಥವಾ ಅದಕ್ಕೆ ಹಾಕುವಂಥದ್ದು ಅದು ಬುಡ ಮಾಡುವಂಥದ್ದು ಅವೆಲ್ಲ ಸಮರ್ಪಕವಾಗಿ ಇದ್ದಲ್ಲಿ, ವೈಜ್ಞಾನಿಕವಾಗಿ ಇದ್ದಲ್ಲಿ ನಾವು 3-4 ವರ್ಷಕ್ಕೆ ಏನು ಮಂಗಳದಲ್ಲಿರುವಂಥ ತಳಿಗಳಲ್ಲಿ ನಾವು ಪಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಮುಖ್ಯವಾಗಿ ನಾವು ಇಲ್ಲಿ ಏನು ನೋಡಬೇಕಾಗಿದ್ದಂತ ಅಂದರೆ ತಳಿಗಳನ್ನ ಆರಿಸ್ಕೊಳ್ಳುವಾಗ ನಾವು ನಿರ್ದಿಷ್ಟವಾಗಿ ನಮ್ಮಲ್ಲಿ ಆ ತಳಿಯನ್ನು ಮಾಡುವಂಥದ್ದು ಅಥವಾ ಅದಕ್ಕೆ ಏನೇನು ಮಾಡಬೇಕಾಗಿರುತ್ತೋ ಅದನ್ನು ವೈಜ್ಞಾನಿಕವಾಗಿ ಮಾಡುವುದೇ ಆದರೆ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ನಾವು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಸೊ ಈ ತಳಿಗಳನ್ನ ನೀವು ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಬೋದು. ಸಾಮಾನ್ಯವಾಗಿ ರೈತರು ಕೇಳುವಂತಹ ಒಂದು ಪ್ರಶ್ನೆ ಇದೆ ಏನಂತ ಹೇಳಿದ್ರೆ, ಹೊಸ ಹೊಸ ತಳಿಗಳು ಬಂದರೆ ಅದಕ್ಕೆ ಬರುವಂತಹ ರೋಗಗಳು ಕೂಡ ಜಾಸ್ತಿ ಇದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಹೊಡೆಯುವಂಥದ್ದಾಗಿರ್ಬೋದು, ಇದು ಹೇಳ್ತೇವೆ ಮೈಲು ತುತ್ತನ್ನು, ಇದು ಹೆಚ್ಚು ಹೆಚ್ಚು ಮಾಡಬೇಕಾಗ್ತದ? ಹೊಸ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದಿಲ್ವಾ, ಹೇಗೆ ಸರ್? ಹಾ, ಈಗ ನಾವು ಯಾವಾಗಲೂ ನೋಡ್ತೇವೆ, ಈಗ ಸ್ಥಳೀಯ ತಳಿಗಳು ಯಾವಾಗಲೂ ಸ್ವಲ್ಪ ಯಾವುದೇ ಥರದ ರೋಗ ಬರದೇ ಇರೋ ಹಾಗೆ ನಿರೋಧಕ ಶಕ್ತಿ ಹೆಚ್ಚಿರ್ತದೆ, ಯಾಕಂದರೆ ಅದು ಸರ್ವಸಾಮಾನ್ಯ ಸ್ಥಳೀಯವಾಗಿ ಇರುವುದಕ್ಕೆ ರೋಗಗಳು ಕಡಿಮೆ. ಆದರೆ ನಾವು ಯಾವಾಗ ಈ ಹೈಬ್ರಿಡ್ಸ್ ಅಥವಾ ಈ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನ ನಾವು ಆರಿಸ್ತೀವೋ ಅವಾಗ ಸಮಸ್ಯೆಗಳು ಕೂಡ ಹೆಚ್ಚು. ಯಾಕಂದರೆ ಅಧಿಕ ಇಳುವರಿ ಕೊಡುವಂಥ ತಳಿಗಳಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಇರ್ತದೆ. ಯಾಕೆ ಅಂತ ಅಂದರೆ ಅಲ್ಲಿ ನಾವು ಮುಖ್ಯವಾಗಿ ಇಳುವರಿಯನ್ನು ನಾವು ಹೆಚ್ಚಿಸುವಂಥ ತಂತ್ರಜ್ಞಾನಗಳಿಗಿನ ಹೆಚ್ಚು ಗಣನೆಗೆ ಒತ್ತು ಕೊಟ್ಟಾಗ ಈ ರೀತಿ ರೋಗ ಬರುವಂಥದ್ದು ಸಾಧ್ಯತೆ ಹೆಚ್ಚಿರ್ತದೆ. ಆದರೆ ಇವಾಗ ಯಾವ ತಳಿಗಳನ್ನ ನಾವು ವಿಟ್ಲ ಸಿಪಿರಿಸಿಆರ್ಐ ಸಂಸ್ಥೆಯಿಂದ ಏನು ಬಿಡುಗಡೆ ಅಂದಿದೆ ಅವೆಲ್ಲವೂ ಕೂಡ ಈ ರೋಗ ಮತ್ತು ಕೀಟಗಳಿಗೆ ತಂದೆ ಆದಂಥ ಕೆಲವಾರು ಏನು ಪರೀಕ್ಷೆಗಳನ್ನ ಒಳಪಡಿಸಿ ಅವೆಲ್ಲವೂ ಕೂಡ ಮುಖ್ಯವಾಗಿ ಅವು ಪಾಸಾಗಿರುವಂಥದ್ದೇ. ಇವು ಯಾವುದೇ ನೀವು ಹೇಳುವಂಥ ರೋಗಗಳು ಸಾಮಾನ್ಯವಾಗಿ ಎಲ್ಲದಕ್ಕೂ ಬಂದರೂ ಕೂಡ ಇದನ್ನು ಪರೀಕ್ಷಿಸಿಯೇ ಬಿಡುಗಡೆ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಈಗ ಅಡಿಕೆ ಅಂದ ತಕ್ಷಣ ಕೊಳೆ ರೋಗ ಅನ್ನೋದೊಂದು ಸರ್ವಸಾಮಾನ್ಯ. ಕೊಳೆ ರೋಗಕ್ಕೆ ಸ್ಥಳೀಯ ತಳಿಗಿಂತ ಈ ತಳಿಗಳು ಸ್ವಲ್ಪ ಮಟ್ಟಿಗೆ ಅದರ ಒಂದು ಕ್ಷಮತೆ ಕಡಿಮೆ ಇರ್ತದೆ. ಆ ನಿಟ್ಟಿನಲ್ಲಿ ಏನು ಬೋರ್ಡೋ ದ್ರವಣದ ಸಿಂಪರಣೆ ಇರ್ಬೋದು ಅದಾಗಿರ್ಬೋದು. ಆದರೆ ಇತ್ತೀಚೆಗೆ ಎಲೆ ಚುಕ್ಕೆ ರೋಗದ ಸಮಸ್ಯೆ ಕೂಡ ಒಂದು ಇದೆ. ಎಲೆ ಚುಕ್ಕೆ ರೋಗ ಎಲ್ಲದಕ್ಕೂ ಬರುವಂಥದ್ದು, ಈಗ ಸ್ಥಳೀಯ ತಳಿಗಳಿಗೂ ಬರುವಂಥದ್ದು ಎಲ್ಲದಕ್ಕೂ ಬರುವಂಥದ್ದು. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಿದ್ದಾಗ ಮತ್ತು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಕರಾವಳಿಗೆ ಹೋಲಿಸಿದಾಗ ತೀರಾ ಘಟ್ಟದಕ್ಕೆ ಹತ್ತಿರ ಇರುವಂಥ ಪ್ರದೇಶದಲ್ಲಿ ನಾವು ಎಲೆ ಚುಕ್ಕೆ ರೋಗವನ್ನು ನೋಡ್ತೇವೆ. ಅದೆಲ್ಲವೂ ಕೂಡ ಒಂದು ತಳಿಗೆ ಸಂಬಂಧಪಟ್ಟಕ್ಕಿಂತ ವಾತಾವರಣದಲ್ಲಿ ಆಗುವಂಥ ಸರ್ವ ಒಂದು ಋತುವಿನ ಬದಲಾವಣೆ ಇರ್ಬೋದು ಅಥವಾ ಮಳೆ ಹೆಚ್ಚಿರ್ಬೋದು, ಆ ರೀತಿಯ ಒಂದು ಕಾರಣಗಳಿಂದ ಆ ರೋಗ ಬರುತ್ತೆ ಹೊರತು ಪರಿಪೂರ್ಣವಾಗಿ ಇದು ಒಂದು ಸಸ್ಯದಲ್ಲಿ ನಿರೋಧಕ ಶಕ್ತಿ ಕಡಿಮೆ ಆಗಿರುವುದರಿಂದ ಬರುವಂಥದ್ದು ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ನೀವು ಎಲೆ ಚುಕ್ಕೆ ರೋಗದ ಬಗ್ಗೆ ಮಾತಾಡಿದ್ರಿ, ಕರಾವಳಿಯಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ರೈತರಿಗೆ ತಲೆನೋವು ತಂದಿರುವಂತಹ ಒಂದು ರೋಗ ಅಂತ ಹೇಳಿದ್ರೆ ಎಲೆ ಚುಕ್ಕೆ ರೋಗ. ಇದು ಮೊದಲಿಂದಲೂ ಕೂಡ ಇದ್ದ ರೋಗವೇ ಅಂತ ಹೇಳಿ ಹೇಳ್ತಾರೆ, ಮತ್ತೆ ಇದಕ್ಕೀಗ ಹೆಚ್ಚಿನ ಪ್ರಮಾಣದ ಇದು ಹಬ್ಬಲಿಕ್ಕೆ ಕಾರಣ ಏನು ಸರ್? ಈಗ ಇತ್ತೀಚಿನ ದಿನಗಳಲ್ಲಿ ಎಲೆ ಚುಕ್ಕೆ ರೋಗ ಅದು ಕರಾವಳಿಯಲ್ಲಿ ಹೇಳಿದಷ್ಟು ಪ್ರಮಾಣ ಇಲ್ಲ. ತುಂಬಾ ಏನು ಪರಿಣಾಮಕಾರಿಯಾಗಿ ಈ ರೋಗ ತುತ್ತಾಗಿರುವಂತ ಜಾಗಗಳಂತ ಅಂದ್ರೆ ನಮ್ಮ ಮಲೆನಾಡು ಭಾಗ. ಆ ಮಲೆನಾಡು ಭಾಗದಲ್ಲಿ ಅದು ಶೃಂಗೇರಿ ಇರ್ಬೋದು, ಕಳಸ ಇರ್ಬೋದು, ಹೊರನಾಡು ಇರ್ಬೋದು, ಹೊಸನಗರ ಇರ್ಬೋದು, ಈ ತಾಲೂಕು ಮತ್ತು ತಾಲೂಕುಗಳಲ್ಲಿ ಹೆಚ್ಚು ಈ ರೋಗವನ್ನು ನಾವು ಕಂಡುಕೊಳ್ತೇವೆ. ಇದು ಮುಂಚಿಂದನೂ ಇತ್ತಂತದ್ದು ಎಲೆ ಚುಕ್ಕೆ ರೋಗ, ಈಗಲ್ಲ, ಸಾಧಾರಣವಾಗಿ ಎಲ್ಲ ತೋಟಗಳಲ್ಲೂ ಅದು ಒಂದು ಸಣ್ಣ ರೋಗವಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಅದಕ್ಕೆ ಯಾವುದೇ ರೀತಿಯಾದ ಮದ್ದಿನ ಒಂದು ಸಿಂಪರಣೆ ಕೂಡ ಯಾರು ಮಾಡ್ತಾ ಇರಲಿಲ್ಲ. ನಿರ್ದಿಷ್ಟವಾಗಿ ವಾತಾವರಣ ಚೇಂಜ್ ಆದಾಗ ಅಥವಾ ಚಳಿ ಮಳೆಗಾಲದಿಂದ ಬೇಸಿಗೆಗಾಲ ಬಂದಾಗ ಆ ರೋಗ ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದು ಈ ಎಲೆ ಚುಕ್ಕೆ ರೋಗ ನಮ್ಮ ಹಳೆ ತೋಟಗಳಲ್ಲಿ ಎಲ್ಲಿ ನಾವು ಮಧ್ಯ ನಡುವನ್ನು ಕೊಡ್ತೀವಿ ಅಥವಾ ಸಣ್ಣ ಗಿಡ ಕೊಡ್ತೀವಿ ಅಂಥ ಗಿಡಗಳಲ್ಲಿ ಈ ಎಲೆ ಚುಕ್ಕೆ ರೋಗ ಕಾಣಿಸುವಂಥದ್ದು ಜಾಸ್ತಿ. ಯಾಕೆ ಅಂತ ಅಂದರೆ ಅದಕ್ಕೆ ಸಮರ್ಪಕವಾಗಿ ಬಿಸಿಲು ಬೀಳುವುದಿಲ್ಲ, ಮತ್ತು ನಮ್ಮ ಹಳೆ ತೋಟಗಳಲ್ಲಿ ನಾವು ಸಾಮಾನ್ಯವಾಗಿ ಈ ತುಂತುರು ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಏನು ಹೇಳ್ತೇವೆ ಅದನ್ನು ಅಳವಡಿಸಿರೋದ್ರಿಂದ ಆ ನೀರಾವರಿ ಎಲ್ಲಿ ಕೊಡ್ತೇವೋ ಅಲ್ಲಿ ಒಂದು ತಂಪಿನ ಒಂದು ವಾತಾವರಣ ಕ್ರಿಯೇಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಆ ಎಲೆ ಚುಕ್ಕೆ ರೋಗಗಳು ನಮ್ಮ ಸಣ್ಣ ಗಿಡಗಳಲ್ಲಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಏನಾಗಿದೆ, ಈ ವರ್ಷದಲ್ಲಿ ಮತ್ತು ಹೋದರ್ಷ ಏನಾಗಿದೆ, ಸಾಧಾರಣ ನವಂಬರ್ ತಿಂಗಳವರೆಗೂ ನಾವು ಮಳೆಗಾಲವನ್ನು ನೋಡಿದ್ದೇವೆ. ಸೊ ಈ ರೀತಿ ವ್ಯಾಪಕವಾಗಿ ಮಳೆ ಬಂದಿರುವುದು ಒಂದು ಈ ರೋಗದ ಹರಡಲಿಕ್ಕೆ ಒಂದು ಕಾರಣ ಆಗಿದೆ. ಅದೇ ರೀತಿ ಒಂದ್ಸಲ ರೋಗ ಹರಡಿದಾಗ ನಿರ್ದಿಷ್ಟವಾಗಿ ಯಾವುದೇ ರೀತಿಯಾದ ಒಂದು ಏನು ನಿರ್ವಹಣಾ ಕ್ರಮಗಳನ್ನ ಸರಿಯಾದ ಸಮಯದಲ್ಲಿ ತಗೊಳ್ತಾ ಇದ್ದಾಗ ಅದು ವ್ಯಾಪಕವಾಗಿ ಹರಡ್ತದೆ. ಯಾಕಂದರೆ ವಾತಾವರಣ ಕೂಡ ಹಾಗೆ ಇರ್ತದೆ, ಹರಡಕ್ಕೆ ಎಲ್ಲ ಸೂಕ್ತವಾದಂಥ ವಾತಾವರಣ ಏನು ಬೇಕೋ ಅದು ಆ ಸಮಯದಲ್ಲಿ ಇರುವುದರಿಂದ ಏನಾಗ್ತದೆ, ಆ ಗಿಡಗಳಿಗೆ ರೋಗಗಳು ಹರಡುವಂಥದ್ದು ಆಗ್ತದೆ. ಮತ್ತು ಒಬ್ಬರು ಯಾರು ಅದನ್ನು ನಿಯಂತ್ರಣ ಮಾಡದಿದ್ದಾಗ ಬೇರೆ ತೋಟಗಳಿಗೆ ಹರಡುವಂಥ ಸಾಧ್ಯತೆ ಇರ್ತದೆ. ಆದರೆ ಎಲೆ ಚುಕ್ಕೆ ರೋಗ ಬಗ್ಗೆ 2 ವರ್ಷದಲ್ಲಿ ಯಾಕೆ ನಾವು ಹೆಚ್ಚಿನ ಒಂದು ನಿರ್ವಹಣಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರುವಂಥ ಒಂದು ಪ್ರಸಂಗ ಯಾಕೆ ಬಂದಿರುವುದಂದರೆ, ಈ ಎಲೆ ಚುಕ್ಕೆ ರೋಗ ಬರೀ ಎಲೆಗೆ ಅಲ್ಲ, ಈಗ ಕಾಯಿಗಳಿಗೂ ಕೂಡ ಬಂದಿರುವಂಥದ್ದು. ಇತ್ತೀಚೆಗೆ ನಾವು ಈ ಸಲ ಅಡಿಕೆ ಕೊಯ್ಲು ಮಾಡುವಾಗ ಹಲವಾರು ರೈತರ ತೋಟದಲ್ಲಿ ನಾವು ನೋಡಿದ್ದೇವೆ, ಅಡಿಕೆಯಲ್ಲಿಯೂ ಕೂಡ ಚುಕ್ಕೆ ರೋಗ ಏನಿದೆ ಅದು ಬಂದಿರದೆ. ಈ ರೀತಿ ಬಂದಾಗ ಸಾಧಾರಣ ನಮಗೆ ಇಳುವರಿಯಲ್ಲಿ 20% ಇಳುವರಿ ಕಡಿಮೆ ಆಗಿರುವಂಥದ್ದು ನಾವು ಕಂಡುಕೊಂಡಿದ್ದೇವೆ. ಸೊ ನಮಗೇನಾಗ್ತದೆ ಅಥವಾ ರೈತರು ಏನಾಗ್ತದೆ ಅಂತ ಅಂದರೆ, ಅಷ್ಟೆಲ್ಲ ಅವರು ವೆಚ್ಚ ಮಾಡಿದಾಗ ಈ ಇಳುವರಿಯಲ್ಲಿ ಒಂದು 20% ಅವರಿಗೆ ಏನು ಲಾಸ್ ಆಗಿರೋದ್ರಿಂದ ಇದು ಬಹಳ ಪರಿಣಾಮಕಾರಿಯಾಗಿ, ಮತ್ತೆ ಇದು ಒಂದು ಸಲ ನಾವು ನಿರ್ವಹಣೆ ಮಾಡದೇ ಇದ್ರೆ ಸತತವಾಗಿ ಮತ್ತೆ ಮುಂದಿನ ವರ್ಷ ಕೂಡ 2-3 ವರ್ಷ ಕೂಡ ಅದು ಬರುವಂಥ ಸಾಧ್ಯತೆ ಇರ್ತದೆ. ಮರ ಯಾವತ್ತೂ ಸಾಯೋದಿಲ್ಲ, ಆದರೆ ಆ ರೋಗ ಬಂದಂಥ ಎಲೆ ಗಿಡದಲ್ಲೇ ಹಿಡಿದಿಟ್ಟುಕೊಂಡು ನಿಲ್ಲುತ್ತೆ, ಆ ಹಾಳೆ ಸಹ ಓಪನ್ ಆಗೋದಿಲ್ಲ, ಬೀಳೋದಿಲ್ಲ, ಅದನ್ನು ನಾವು ಕತ್ತರಿಸಿ ತೆಗಿಬೇಕಾಗ್ತದೆ. ಸೊ ಇಷ್ಟೆಲ್ಲ ಒಂದು ಎಲೆ ಚುಕ್ಕೆ ರೋಗದ ಒಂದು ಸಮಸ್ಯೆ ಆಗ್ತದೆ. ಇದಕ್ಕೆ ಸಮರ್ಪಕವಾಗಿ ನಿರ್ವಹಣೆ ಕೂಡ ಮಾಡಲಿಕ್ಕೂ ಕೂಡ ಆಗ್ತದೆ. ನಿರ್ವಹಣೆ ಅಂತ ಹೇಳಿದ್ರೆ ಯಾವ ತರ ನಿರ್ವಹಣೆ ಮಾಡುದು ಸರ್? ಈಗ ಒಂದು ನಾವು ಯಾವುದೇ ಒಂದು ರೋಗ ಅಥವಾ ಕೀಟಕ್ಕೆ ಮುಖ್ಯವಾಗಿ ನಾವು ಪೋಷಕಾಂಶದ ಒಂದು ಹೇಳ್ತೇವೆ. ನಾವು ಯಾವುದೇ ಆದರೂ ಒಂದು ಸದೃಢವಾಗಿ ಬೆಳೆದಂಥ ಮರಕ್ಕೆ ಎಲ್ಲ ರೀತಿಯಾದಂಥ ಸಮರ್ಪಕವಾದಂಥ ಪೋಷಕಾಂಶಗಳನ್ನ ಸಮಗ್ರ ಪೋಷಕಾಂಶ ಅಂತ ಹೇಳ್ತೇವೆ. ಸಮಗ್ರ ಪೋಷಕಾಂಶಗಳನ್ನ ನೀಡಿದಾಗ ಗಿಡಕ್ಕೆ ರೋಗ ಬರುವಂಥ ಸಾಧ್ಯತೆ ಭಾಳ ಕಡಿಮೆ ಇರ್ತದೆ. ಅದರಲ್ಲಿ ನಾವು ಮುಖ್ಯವಾಗಿ ಈ ಮುಖ್ಯ ಪೋಷಕಾಂಶಗಳಾದಂಥ ಸಾರಜನಕ, ರಂಜಕ, ಪೊಟ್ಯಾಷ್ ಹೇಳ್ತೇವೆ. ಅದರಲ್ಲೂ ಪೊಟ್ಯಾಷ್ನ ಒಂದು ನಿರ್ವಹಣೆ ಅತಿ ಮುಖ್ಯ. ನಾವು ನೋಡಿರ್ಬೋದು ಕರಾವಳಿ ಭಾಗದಲ್ಲಿ ನಾವು ಮಣ್ಣನ್ನು ಪರೀಕ್ಷಿಸಿ ಮಾಡಿದಾಗ ಅಥವಾ ಯಾರಾದರೂ ಅವರು ಹೊಲದಲ್ಲಿ ಪರೀಕ್ಷೆ ಮಾಡಿ ನೋಡಿದಾಗ ಈ ಪೊಟ್ಯಾಷ್ನ ಒಂದು ಪೋಷಕಾಂಶದ ಕೊರತೆ ಕಂಡು ಬಂದಿರ್ತದೆ. ಆದರೆ ಅದನ್ನು ಸ್ವಾಭಾವಿಕವಾಗಿ ಈ ಸಾವಯವ ಮೂಲದಲ್ಲಿ ಒದಗಿಸುವಂಥದ್ದು ಭಾಳ ಕಷ್ಟ ಆಗ್ತದೆ. ಆದರೆ ಸಾರಜನಕ ಆದರೆ ಒದಗಿಸ್ಲಿಕ್ಕೆ ಆಗ್ತದೆ ಸಾವಯವ ಮೂಲದಲ್ಲಿ. ಆದರೆ ಪೊಟ್ಯಾಷನ್ನು ಸಾವಯವ ಮೂಲದಲ್ಲಿ ಒದಗಿಸುವಂಥದ್ದು, ಆ ಪ್ರಮಾಣದಲ್ಲಿ ಒದಗಿಸುವಂಥದ್ದು ಭಾಳ ಕಷ್ಟ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಪ್ರತಿ ಮರಕ್ಕೆ ಸಮರ್ಪಕವಾಗಿ ಈ ಸಮಗ್ರ ಪೋಷಕಾಂಶವನ್ನು ನೀಡುವಂಥದ್ದು, ಅದರಲ್ಲಿ ಒಂದು ಮರಕ್ಕೆ ಸಾರಜನಕವನ್ನು ಬೇರೆ ಬೇರೆ ರೂಪದಲ್ಲಿ ಕೊಡಲಿಕ್ಕಾಗ್ತದೆ. ಈಗ ಬೇವು ಲೇಪಿತ ಯೂರಿಯಾ ಇದೆ, ಅದನ್ನು 200-250 ಗ್ರಾಮ್ ಅಷ್ಟು ಕೊಡುವಂಥದ್ದು. ರಂಜಕವನ್ನು ಶಿಲಾರಂಜಕ ರೂಪದಲ್ಲಿ 200-250 ಗ್ರಾಮ್ ಅಷ್ಟು ಕೊಡುವಂಥದ್ದು. ಹಾಗೆ ಪೊಟ್ಯಾಷ್ ಮ್ಯೂರೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ 300 ಗ್ರಾಮ್ ಅಷ್ಟು ಕೊಡುವುದು. ಮತ್ತು ಈ ಪೋಷಕಾಂಶಗಳನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಸುಣ್ಣವನ್ನು ಬಳಸುವಂಥದ್ದು. ಪ್ರತಿ ಗಿಡಕ್ಕೆ 1/4 kg ಸುಣ್ಣವನ್ನು ನಾವು ಈ ಪೋಷಕಾಂಶಗಳನ್ನು ಕೊಡುವಾಗ, ಅಂದರೆ ಸಾಮಾನ್ಯವಾಗಿ ಕೊಡುವಂಥ ಸಮಯ ಬಂದು ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು, ಈ ಎರಡು ಸಮಯದಲ್ಲಿ ನಾವು ಪೋಷಕಾಂಶಗಳನ್ನ ಕೊಡಲಿಕ್ಕೆ ಸರಿಯಾದ ಸಮಯ. ಆ ಸಮಯದಲ್ಲಿ ಎರಡು ಭಾಗ ಮಾಡಿ, ನಾನು ಏನು ಪ್ರಮಾಣ ಹೇಳಿದ್ನಲ್ಲ ಅದನ್ನು ಎರಡು ಸ್ಪ್ಲಿಟ್ 50% ಮಾಡಿಕೊಂಡು ಅದನ್ನು ಕೊಡುವಂಥದ್ದು ಭಾಳ ಒಳ್ಳೆಯದು. ಯಾಕಂದರೆ ಹೆಚ್ಚು ಮಳೆ ಆಗುವ ಸಮಯದಲ್ಲಿ ಹೇಳಿದಂಥ ಪೋಷಕಾಂಶಗಳು ಒಂದೇ ಸಲ ಕೊಟ್ಟಾಗ ಪೋಲಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಇದು ಒಂದು ಪೋಷಕಾಂಶ. ಆದರೆ ನಂತರ ನಾವು ಈಗ ಮಳೆಗಾಲದಲ್ಲಿ ಹೇಗೂ ಬೋರ್ಡೋ ಸಿಂಪರಣೆಯನ್ನು ನಾವು ಅಡಿಕೆಯ ಕಾಯಿಗಳಿಗೆ ಗೊನೆಗಳಿಗೆ ಸಿಂಪರಣೆ ಮಾಡ್ತೇವೆ, ಅದೇ ಸಿಂಪರಣೆಯನ್ನು ಈ ಸಲದಿಂದ ರೈತರುಗಳೆಲ್ಲರೂ ಆ ಒಂದು ಅಡಿಕೆಯ ಎಲೆಯ ಗರಿಗಳಿಗೂ ಕೂಡ ಸಿಂಪರಣೆ ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಎರಡನ್ನು ನಾವು ತಡೆಗಟ್ಬೋದು. ಒಂದು ಸುಳಿಕೊಳೆ ರೋಗವನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಅದು ಬೋರ್ಡೋ ದ್ರವಣವನ್ನು ನಾವು ಸುಳಿಯೊಳಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಅಡಿಕೆ ಮರ ತುಂಬ ಎತ್ತರ ಇರುವುದರಿಂದ ನಾವು ಈ ರೀತಿ ನಿರ್ವಹಣೆ ಕ್ರಮಗಳನ್ನ ಮಾಡುವುದು ಅಥವಾ ಸ್ಪ್ರೇ ಸಿಂಪರಣೆ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಕೂಡ ಈಗ ರೋಗ ಹರಡ್ತಾ ಇರುವಂತ ಒಂದು ಸನ್ನಿವೇಶ ಇರುವುದರಿಂದ ಇದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಬೋರ್ಡೋ ಸಿಂಪರಣೆಯನ್ನು ಮಾಡುವಂಥದ್ದು. ಈಗಾಗಲೇ ಬಂದಿರುವಂತ ತೋಟಗಳಲ್ಲಿ ಇನ್ನು ಈ ಎಲೆ ಚುಕ್ಕೆ ರೋಗುವಂಥದ್ದು, ಯಾಕಂದ್ರೆ ಈಗ ನಮಗೆ ಬೇಸಿಗೆ ಕಾಲ ಇರೋದ್ರಿಂದ ಎಲೆ ಚುಕ್ಕೆ ಹರಡುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಆದರೂ ಅವರ ತೋಟದಲ್ಲಿ ಏನಾರು ಇದ್ರೆ ಆ ರೋಗ ಬಂದಂಥ ಎಲೆಗಳನ್ನ ಕಡಿದು ಅಥವಾ ರೋಗ ಬಂದಂಥ ಕಾಯಿಗಳನ್ನಿರ್ಬೋದು ಅವನ್ನೆಲ್ಲ ನಾಶಪಡಿಸುವಂಥದ್ದು ಒಳ್ಳೆಯದು. ಹಾಗೆ ಮಂಜು ಕವಿದಂಥ ವಾತಾವರಣ ಇರ್ಬೋದು ಅಥವಾ ಮಳೆ ಮುಸುಕಿದಂಥ ವಾತಾವರಣ ಇರ್ಬೋದು, ಆ ರೀತಿ ಏನಾರು ಇದ್ದಾಗ, ಎಲೆ ಚುಕ್ಕೆ ರೋಗ ಇದ್ದಾಗ ಪ್ರೊಪಿಕೋನಜಾಲ್ ಅನ್ನೋ ಒಂದು ಸಿಂಪರಣೆಯನ್ನು 1 ml ನೀರಿಗೆ 1 ml ದ್ರಾವಣವನ್ನು ಹಾಕಿ ಅದನ್ನು ಸಿಂಪರಣೆ ಮಾಡುವಂಥದ್ದು. ಅದರಿಂದ ನಮಗೆ ಈ ರೋಗದ ನಿರ್ವಹಣೆ ಆಗಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ. ಖಂಡಿತವಾಗಲೂ ಅದು ಬಂದ ಕೂಡಲೇ ಅದೇನು ಹೆದರುವಂಥದ್ದಲ್ಲ, ಬಂದ ಮೇಲೂ ಕೂಡ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ. ಈಗ ಸಾಕಷ್ಟು ಜನದಲ್ಲಿ ತೋಟದಲ್ಲಿ ಆಗ್ತದೆ. ಆದರೆ ನಾನು ಹೇಳಿದ್ನಲ್ಲ, ಬರೀ ಒಂದು ಔಷಧಿ ಹೊಡೆದ ತಕ್ಷಣ ಅದಾಗೋದಿಲ್ಲ, ಅದ್ರ ಜೊತೆ ನಾನು ಹೇಳಿದಂತೆ ಪೋಷಕಾಂಶದ ನಿರ್ವಹಣೆ ಅದು ಕೂಡ ಅತ್ಯಗತ್ಯ. ಸರ್, ಈಗ ನೀವು ಹೇಳಿದ್ರಿ ಎಲೆ ಚುಕ್ಕೆ ರೋಗ ಅನ್ನುವಂಥದ್ದು ಇದು ಮೊದಲಿಂದಲೂ ಇದ್ದ ರೋಗ, ಈಗ ಸ್ವಲ್ಪ ಮಟ್ಟಿಗೆ ಮತ್ತೆ ವಾತಾವರಣದ ಒಂದು ಏರುಪೇರಿನಿಂದ ಬಂದಿದೆ. ಅದೇ ಥರ ಬೇರೆ ರೋಗಗಳು ಬರುವಂತಹ ಒಂದು ಚಾನ್ಸಸ್ಗಳು ಉಂಟಾ? ಹಾ, ಈಗ ಅಡಿಕೆಗೆ ಹೋಲಿಸಿದಾಗ ನಾವು ಈ ಕರಾವಳಿ ಭಾಗದಲ್ಲಿ ಕೊಳೆ ರೋಗ ಒಂದು ಬಿಟ್ಟರೆ, ನಾನು ಭಾಳ ವರ್ಷದಿಂದ ನೋಡ್ತಾ ಇರುವಂಥದ್ದು ಕೊಳೆ ರೋಗ. ಆ ರೀತಿಯ ಇನ್ನೊಂದು ಅಂತ ಅಂದರೆ ಭಾಳ ಜನಕ್ಕೆ ಅಡಿಕೆಯಲ್ಲಿ ಸ್ವಲ್ಪ ಅವರಿಗೆ ಲಾಸ್ ಆಗ್ತಾ ಇರುವಂಥದ್ದು ಅಥವಾ ಇಳುವರಿ ಕಡಿಮೆ ಆಗ್ತಾ ಇರುವಂಥದ್ದು ನೋಡಿದ್ರೆ ಈ ಹಸಿಕಾಯಿ ಉದುರುವಂಥದ್ದು. ಅದು ಸಾಮಾನ್ಯವಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಈ ಸಣ್ಣ ಮಿಳ್ಳೆ ಅಥವಾ ಅದೇ ರೀತಿ ಕಾಯಿಗಳು ಉದುರುವಂಥದ್ದು. ಇದಕ್ಕೆ ನಾವು ಕಾರಣವನ್ನು ಹುಡುಕ್ತಾ ಹೋದರೆ, ಒಂದು ನಾನು ಹೇಳಿದಾಗೆ ಪೋಷಕಾಂಶ, ಅದನ್ನಾಗಲೇ ಈಗ ತಿಳಿಸಿದ್ದೀನಿ, ಸಮಗ್ರ ಪೋಷಕಾಂಶವನ್ನು ನಿರ್ವಹಣೆ ಮಾಡುವಂಥ ಕ್ರಮವನ್ನು ನಾನು ತಿಳಿಸಿದ್ದೀನಿ. ಅದರಲ್ಲೂ ಪೊಟ್ಯಾಷ್ ಕೊರತೆ ಇರುವಂಥ ತೋಟಗಳಲ್ಲಿ ಅದು ಹೆಚ್ಚಾಗಿ ಈ ರೀತಿ ಹಸಿಕಾಯಿಗಳು ಉದುರುವಂಥದ್ದು ನಾನು ನೋಡ್ತೇವೆ. ಅದರ ಜೊತೆಗೆ ನಾವು ಈ ಹಿಂಗಾರ ಒಣಗುವಂಥದ್ದು, ಇದು ಮುಂಚಿತವಾಗಿ ಅಂದರೆ ಈ ಕಾಯಿ ಉದುರೋಕ್ಕಿಂತ ಮುಂಚಿತವಾಗಿ ನಾವು ನವಂಬರ್, ಡಿಸೆಂಬರ್, ಜಾನ್ವರಿ ಈ 3 ತಿಂಗಳಲ್ಲಿ ಹಿಂಗಾರ ಬರುತ್ತೆ. ಆ ಬಂದಂಥ ಹಿಂಗಾರಗಳು ಕರಟಿ ಹೋಗುವಂಥ ಲಕ್ಷಣಗಳನ್ನ ನಾವು ಕಾಣ್ತೇವೆ. ಇದಕ್ಕೆ ಮುಖ್ಯವಾಗಿ ಒಂದು ಶಿಲೀಂಧ್ರ ಕಾರಣ ಆಗ್ತದೆ, ಕೊಲೊಟೋಟ್ರೈಕಮ್ ಅನ್ನೋ ಒಂದು ಶಿಲೀಂಧ್ರ ಕಾರಣ ಆಗ್ತದೆ. ಸೊ ಈ ಶಿಲೀಂಧ್ರವನ್ನು ನಾವು ಅಥವಾ ಬರೆದಿದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಒಂದು ಸಿಂಪರಣೆ ಇದೆ. ಅದು ಶಿಲೀಂಧ್ರನಾಶಕವಾಗಿ ಸಾಫ್ ಅನ್ನೋ ಒಂದು ಸಿಂಪರಣೆಯನ್ನು ಮಾಡ್ತೇವೆ. ಪ್ರತಿ ಒಂದು ಲೀಟರ್ ನೀರಿಗೆ 2 ಗ್ರಾಂ ನೀರಿನಲ್ಲಿ ನೆನೆಸಿ ಅದನ್ನು ಸಿಂಪರಣೆ ಮಾಡುವಂಥದ್ದನ್ನು ಮಾಡಿದ್ದೆ. ಆದರೆ ಈ ಹಿಂಗಾರ ಸಾಯುವಂಥದ್ದು, ಅದ್ರ ಜೊತೆಗೆ ಎಲ್ಲರೂ ಈ ಹಸಿಕಾಯಿಯಲ್ಲಿ ನಾವು ಒಂದು ಕಪ್ಪು ಚುಕ್ಕೆ ಥರ ಗ್ರಹಿಸಿ ಅದರಿಂದ ರಸ ಹೀರಿದಂಥ ಒಂದು ಲಕ್ಷಣವನ್ನು ಕಂಡಿದೆ ಅಥವಾ ಬಾಡಿದ ಒಂದು ಲಕ್ಷಣ ಕಂಡಿದ್ರೆ ಒಂದು ಪೆಂಟೋಟೋಮಿಟ್ ಬಗ್ ಅನ್ನೋ ಒಂದು ಕೀಟದಿಂದ ಆ ಕಾಯಿಗಳು ಉದುರುವಂತ ಸಾಧ್ಯತೆ ಇರುತ್ತೆ. ಕೀಟಗಳು ಬಂದು ಆ ಪೆಂಟೋಟೋಮಿಡ್ ಬಗ್ ಕೀಟ ಬಂದು ರಸವನ್ನು ಹೀರಿದಾಗ ಆ ಕಾಯಿಗಳ ತನ್ನ ಶಕ್ತಿಯನ್ನು ಕಳ್ಕೊಂಡು ಅದು ಉದುರು ಹೋಗುವಂತ ಸಾಧ್ಯತೆ ಹೆಚ್ಚಿರುತ್ತದೆ. ಸೊ ಅಂತ ಸಮಯದಲ್ಲಿ ಈ ಸಾಫ್ ಜೊತೆಗೆ ಒಂದು ರೋಗರ್ ಅನ್ನ ಹೊಡೆಯುವಂಥದ್ದು, ರೋಗರ್ 2 ml ಪರ್ ಲೀಟರ್ ಹಾಕಿ ಪರ್ ಲೀಟರ್ ನೀರಿನಲ್ಲಿ ನೆನೆಸಿ ಅದನ್ನು ಎರಡೂ ಒಟ್ಟಿಗೆ ನವಂಬರ್ ಡಿಸೆಂಬರ್ ಜಾನ್ವರಿ ಈ ಸಮಯದಲ್ಲಿ ನಾವು ಸಿಂಪರಣೆ ಮಾಡೋದ್ರಿಂದ ಹಿಂಗಾರ ಒಣಗುವಂಥದ್ದು ಮತ್ತು ಈ ಪೆಂಟೋಟೋಮಿಡ್ ಬಗ್ಗಿಂದ ಆಗುವಂಥ ಸಮಸ್ಯೆಯನ್ನು ಕೂಡ ನಿರ್ವಹಿಸಲಿಕ್ಕೆ ಆಗ್ತದೆ. ಸೊ ಇವೆಲ್ಲ ಕೂಡ ಒಂದು ನಮ್ಮ ಇಳುವರಿಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ಕಾರಣಗಳಾಗ್ತದೆ ಮತ್ತು ಅವುಗಳನ್ನ ಸಮರ್ಪಕವಾಗಿ ನಿರ್ವಹಿಸಲಿಕ್ಕೂ ಕೂಡ ಆಗ್ತದೆ. ಒಳ್ಳೆಯದು ಸರ್. ಮುಖ್ಯವಾಗಿ ಅಡಿಕೆಯಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ರೋಗಗಳು ಮತ್ತು ಅಡಿಕೆಯ ತೋಟದ ನಿರ್ವಹಣೆಯ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಅಡಿಕೆ ಬೆಳೆ ಹಾಗೂ ಅದಕ್ಕೆ ಬರುವ ರೋಗಗಳು ಈ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಚೈತನ್ಯ ಕೆವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಭಕ್ತಿ ರಚನೆಯೊಂದನ್ನು ಕೇಳೋಣ. ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ಪಂಡಿತ್ ಉಪೇಂದ್ರ ಭಟ್. ನಾದ

ಜಿಆರ್ ಪ್ರಸಾದ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.